ವಾರ್ಷಿಕವಾಗಿ ಒಂದು 14-15 ಲಕ್ಷ ಕ್ವಿಂಟಲ್ ಬಿತ್ತನೆ ಬೀಜನ ಬೇಡಿಕೆ ಇರೋದನ್ನ ಗಮನಿಸಿ ನಾವು ಆ ಒಂದು ಪ್ರಕಾರ ಬೀಜೋತ್ಪಾದನೆ ಕ್ರಮವನ್ನು ನಾವು ಕೈಗೊಳ್ತಾ ಇದ್ದೀವಿ. ಆಯ್ತು, ಒಂದು ಕರೆಯನ್ನ ತೆಗೆದುಕೊಳ್ಳೋಣ. ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರು ಹೇಳಿ ಸರ್, ಎಲ್ಲಿಂದ? ನಮಸ್ಕಾರ ಸರ್, ನಾನು ಗೊತ್ತಾಯ್ತು, ಪ್ರಶ್ನೆ ಕೇಳಿ. ನಮಸ್ಕಾರ, ಪ್ರಶ್ನೆ ಕೇಳಿ ಸರ್. ನಮಸ್ತೆ ಸರ್, ನಾನು ಕಳೆದ ಸಾರ ರೈತ ಸಂಪರ್ಕ ಕೇಂದ್ರದಿಂದ 564 3 ಬ್ಯಾಗ್ ಭತ್ತ ತಂದಿದ್ದೆ. ಅದ್ರಲ್ಲಿ 2 ಬ್ಯಾಗ್ ಸೂಪರ್, 1 ಬ್ಯಾಗ್ ಎಳ್ಳು ಕಬ್ಬೆಳ್ಳು ಹಸಿರು ಭತ್ತ ಅಕ್ಕಿ ನುಚ್ಚೆಲ್ಲ ಬಂದಿತ್ತಲ್ಲ ಇತ್ತೆ. ಏನ್ ಹೇಳ್ತೀರಿ ಗುರುಗಳ ಬೀಜ ಇದು ಬಿಲ್ ಇದೆಯಾ? ಅದು ಹೋದ ವರ್ಷದ್ದು ನೀಲಿ ಕಲರ್ ಬಿಳಿ ಕಲರ್ ಹೋದ ಇಟ್ಟು ಓಟತಿ ತಗೊಂಡಿದ್ದಾಗ ಅದ್ ಮಡಗಿದ್ದೇನೆ. ನಮ್ಮ ರೈತ ಬಾಂಧವರು ಏನ್ ಹೇಳ್ತಾ ಇದ್ದೀರಾ, ತಾವು 2-3 ಬ್ಯಾಗ್ ತಂದಿದ್ದೆ, 2 ಉತ್ತಮವಾಗಿತ್ತು, 1 ಸರಿಯಾಗಿಲ್ಲ ಅಂತ ಹೇಳ್ತಾ ಇದ್ದೀರಾ. ಅದು ಆ ರೀತಿ ಆಗ್ಲಿಕ್ಕೆ ಸಾಧ್ಯತೆ ಇರೋದು ಕಮ್ಮಿ. ಯಾಕೆಂತೇಳಿದ್ರೆ ನಮ್ಮ ನಿಗಮದ ವತಿಯಿಂದ ಏನು ಪ್ರಾಮಾಣಿತ ಬಿತ್ತನೆ ಬೀಜಗಳನ್ನ ಉತ್ಪಾದನೆ ಮಾಡಿ ಅದನ್ನೇ ಕೊಡೋದಕ್ಕೆ ನಾವು ಕ್ರಮ ಕೈಗೊಂಡಿರ್ತೀವಿ. ಈ ಪ್ರಾಮಾಣಿತ ಬಿತ್ತನೆ ಬೀಜಗಳ ಉತ್ಪಾದನೆ ತಮಗೆಲ್ಲ ಗೊತ್ತಿರೋ ಹಾಗೆ ಹಲವಾರು ಹಂತಗಳಲ್ಲಿ ಒಂದು ಗುಣಮಟ್ಟವನ್ನು ಪರಿಶೀಲಿಸಿ ನಾವು ಬೀಜೋತ್ಪಾದನೆ ಕೈಗೊಂಡಿರ್ತೀವಿ. ತಮಗೆ ಆ ಥರ ಏನಾದ್ರೂ ಒಂದು ಇದರಲ್ಲಿ ವ್ಯತ್ಯಾಸ ಬಂತು ಅಂತ ಹೇಳಿದ್ರೆ ನೀವು ಅದು ಒಂದು ಏನೋ ನಾವು ಬಿತ್ತನೆ ಬೀಜ ತೆಗೆದುಕೊಂಡಾಗ ತಾವು ಬಿಲ್ಗಳನ್ನು ಇಟ್ಕೊಂಡಿರುವಂಥದ್ದು ಅಥವಾ ಅದ ಒಂದು ಬಿತ್ತನೆ ಬೀಜ ಒಂದು ಸ್ವಲ್ಪ ಪ್ರಮಾಣವನ್ನು ಇಟ್ಕೊಂಡಿದ್ದು ಅಥವಾ ಅಕಸ್ಮಾತ್ ಅದು ಇಲ್ಲ ಅಂದ್ರೆ ಅದು ಬಿತ್ತನೆ ಬೀಜವನ್ನು ತೆಗೆದುಕೊಂಡಂತ ಚೀಲ ಇವುಗಳು ಇತ್ತು ಅಂತಂದ್ರೆ ನಮಗೆ ಅದನ್ನು ಎಲ್ಲಿ ನಮ್ಗೆ ಹತ್ತಿರದ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರಗಳಿಗೆ ಹೋಗಿ ಭೇಟಿ ಮಾಡಿದೆ ಈ ತರ ಹಿಂಗಾಗಿದೆ ಅಂತ ಹೇಳಿದ್ರೆ ಅದು ಪರಿಶೀಲನೆ ಮಾಡಲಿಕ್ಕೆ ಅವಕಾಶ ಇರುತ್ತೆ ಸರ್. ಗಡ್ಡೆ ಬಿತ್ತನೆ ಮಾಡಕ್ ಹೋಗಿ ಅಲ್ಲಿ ನೋಡುದು, ಆಮೇಲೆ ತೂರ್ಬಿಟ್ಟು ನಾ ಏರ್ಬೇಕು ಹಾಕಿದ್ರಲ್ಲ ತೂರ್ಬಿಟ್ಟು ಆಮೇಲೆ ಚೆನ್ನಾಗಿರೋ ಭತ್ತವನ್ನ ಬಿತ್ತನೆ ಮಾಡ್ರಿ ಗುರುಗಳೇ. ಅದನ್ನ ಅದರಲ್ಲೇ ಅಂದ್ರೆ ಕ್ಲೀನ್ ಮಾಡ್ಕೊಂಡು ಮತ್ತೆ ಅದರಲ್ಲೇ ಬಿತ್ತನೆ ಮಾಡಿದ್ರಿ, ಚೆನ್ನಾಗ್ ಬಂತು. ಗಡ್ಡೆಗೆ ತಗೊಂಡಿದ್ದಲ್ಲ ಆಳು ಕಾಳು ಎಲ್ಲ ಬಂದವ್ರೆ, ಏನ್ ವಾಪಸ್ ಹೋಗಬೇಕಂತೆ. ಆಯ್ತು, ತೂರ್ಬಿಟ್ಟು ಟ್ರಾಕ್ಟ್ರಿ ತೂರ್ಬಿಟ್ಟು ಎಲ್ಲ ಚೆನ್ನಾಗಿರೋ ಭತ್ತ ತಗೊಂಡು ಜಲ್ಲೆಲ್ಲ ಈಚೆ ಕರೆಸ್ಬಿಟ್ಟು ಭತ್ತ ಏನ್ ಭತ್ತ ಏನ್ ಬೇಕಕ್ಕೆ ಇದ್ನು ಹಾಕಿವಿ ಡಿಸ್ಪ್ಲೇ ಮಾಡಿದ್ರಿ ಗುರುಗಳ. ಯಾಕಂದ್ರೆ ಬೀಜ ಪಾವತಿ ಇಟ್ಕೊಂಡಿಲ್ಲ ಅಲ್ಲ, ನಾವು ರೈತರು ಸುಳ್ಳು ಹೇಳಲ್ಲ ನಿಜಾಂಶ. ಯಾಕಂದ್ರೆ ಬಿತ್ತನೆ ಬೀಜ ಏನು ಪೈನು ಅಂದ್ಮೇಲೆ ಒಂದ್ ಮುಟ್ಟ ಹಿಂಗಾಗ್ಬೇಕಾದ್ ನಿಮ್ಗೆ ಗಮನಕ್ಕೆ ತರ್ತಾ ಇದೀನಿ ಅಷ್ಟೇನೆ. ಒಳ್ಳೇದಾಯ್ತು, ತಾವು ಗಮನಕ್ಕೆ ತಂದಿದ್ದು ಒಳ್ಳೇದಾಯ್ತು. ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ಆ ತರ ಏನಾರು ನಿಮ್ಗೆ ಬಂದಿತ್ತು ಅಂದ್ರೆ ನಾವು ಕೂಡ ಎಚ್ಚರಿಸಿಕೊಳ್ಳಕ್ಕೆ ಅನುಕೂಲ ಆಗ್ತದೆ. ಒಳ್ಳೇದಾಯ್ತು ರೈತ ಬಂದರು, ಮುಂದಿನ ಕರೆ ನೋಡೋಣ. ಕರೆ ಮಾಡಿದಕ್ಕೆ ಧನ್ಯವಾದಗಳು ತಮಗೆ. ಹಲೋ, ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರು ಹೇಳಿ, ಎಲ್ಲಿಂದ? ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ. ಹಲೋ, ಹೆಸರು ಹೇಳಿ ಸರ್, ಎಲ್ಲಿಂದ? ವಿಜಯಪುರ ಜಿಲ್ಲೆ ಚಿಕ್ಕೋಟ ತಾಲೂಕು ಹನುಮಾಡ ಗ್ರಾಮದಿಂದ ಕಲ್ಲಪ್ಪ ಬಸಪ್ಪ ತಾವಾರ. ಕೇಳಿ ತಳವಾರ ಪ್ರಶ್ನೆ. ಈಗ ನಮಗ TSCR ಕೊಟ್ಟು ಬಹಳ ಮಾಹಿತಿ ಬೀಜ ಭಾರಿ ಆಗಿತ್ತು ಸಾಹೇಬ್ರ ನಮಗ. ಮೊದಲ ನಾಟಿ ಬೀಜ ನಾನು ಹಾಕ ಬರೀ ಎಷ್ಟು ಒಂದ್ ಎಕರೆಕ ಒಂದ್ ಕಟ್ಟ ತೆಗಿತಿದೆ. ಈಗ TSCR ತೊಗರಿ ಹಾಕಿದ್ರೆ ನಾನು ನೀರಾವರಿ ಒಂದ್ ಎಕರೆಕ 15 ಕಟ್ಟ ಅಂದ್ರೆ ಒಟ್ 22 ಕ್ವಿಂಟಲ್ ತೊಗೊಂಡಿ ನೋಡ್ರಿ 2 ಎಕರೆಕ. ಅಂದ್ರೆ ಒಳ್ಳೆ ಬೀಜ ಪ್ರಮಾಣೀಕೃತ ಬೀಜ ಸಿಕ್ತು ಅಂತೀರಿ? ಹೌದು, ನಿಮ್ಮ ಆರಿಸ್ಕೊಂಡ್ರಿ ಬೀಜ. ನಿಮ್ಮ ಪ್ರಶ್ನೆ ಏನು ಕೇಳಿ? ಈಗ ಗೊಬ್ಬರ ಹಾಕಿನ್ರಿ ಸಾಹೇಬ್ರ. ಈಗ ನಮ್ಮ ಕಲ್ಲಪ್ಪ ಬಸಪ್ಪ ಅವರು ಹೇಳ್ದಾಗೆ ಬಿತ್ತನೆ ಬೀಜದಿಂದ ಒಳ್ಳೆ ಇಳುವರಿ ಪಡೆದಿದೆ ಅಂತ ಹೇಳ್ತಾ ಇದ್ದೀರಾ, ಅದು ಒಳ್ಳೇದಾಗಲಿ, ಧನ್ಯವಾದಗಳು. ತಮ್ಮ ಅದರಿಂದ ಏನಾದ್ರು ತಮ್ಗೆ ಏನ್ ಅನುಕೂಲ ಆಯ್ತು? ಹಲೋ ಸಾಹೇಬ್ರ, ನಮ್ಗ ಈಗ ಬೀಜವಾಗ ಈ ತೊಗರಿ ಇವಾಗ ಆ ಜವಾರ್ ನಾಟಿ ಈ ಕಡೆ ನೀವು ನಾಟಿ ಹಚ್ಚಿರಿ, ನಾವು ಈ ಕಡೆ ಜವಾರಿ ಹಚ್ಚಿರಿ. ಜವಾರಿ ಬೀಜ ಟೆಸ್ಟ್ ಈ TSCR ತೊಗರಿ ಬೀಜ ಟೆಸ್ಟ್ ಗೆ ಬಹಳ ಡಿಫರೆನ್ಸ್ ಐತ್ರಿ ಸಾಹೇಬ್ರ. ಅದಕ್ಕೆ ಇಳುವರಿ ಜಾಸ್ತಿ ಕೊಡ್ತೈತಿ ಒಬ್ಬಂಟ್ರಿ. ಆದ್ರೆ ಈ ಟೆಸ್ಟಿಂಗ್ ಒಳಗ ಕಡಿಮೆ ಇದೆ ಅಂತೀರಿ?

ಅದಕ್ಕೆ ಸಬ್ಸಿಡಿ ತರ ಏನಿದೆ ಅಂತ ಮತ್ತೆ ಹೆಸರು ತೊಗರಿಗೆ ಎರಡಕ್ಕೆ ಬೇಕು ಸರ್. ಸರ್ಕಾರ ಸ್ವಲ್ಪ ದೂರ ಇದೆ ಸಹಾಯಧನ ಸರ್ 25 ರೂಪಾಯಿ ಪರ್ ಕೆಜಿ ಇರ್ತದೆ ಸರ್. ಪ್ರತಿ ಕೆಜಿಗೆ 25 ರೂಪಾಯಿ ಅಷ್ಟು ಸಹಾಯಧನ ಲಭ್ಯವಾಗುತ್ತೆ ಸರ್ ತಮಗೆ. ತೊಗರಿ ಮತ್ತೆ ಇನ್ನೊಂದು ಕೇಳಿದ್ರೆ ಹೆಸರು ಹೆಸರು ಕೇಳಿದ್ರೆ ಎರಡಕ್ಕೂ ಎರಡು ಎರಡೇ ಬೆಳೆಗಳು ಕೂಡ ಯಾವುದೇ ದ್ವಿದಳ ಧಾನ್ಯ ಬೆಳೆಗಳು ಅದ್ರಲ್ಲಿ ಪ್ರಮುಖವಾಗಿ ತೊಗರಿ ಇರ್ಬೋದು ಉದ್ದ ಇರ್ಬೋದು ಹೆಸರು ಮತ್ತೆ ಅಲಸಂದೆ ಇವುಗಳಿಗೆ ಸರ್ಕಾರ ಸಹಾಯಧನ ಶೇಕಡ ಅಂದ್ರೆ 25 ರೂಪಾಯಿ ಪರ್ ಕೆಜಿಗೆ ಅಂತ ಸಹಾಯಧನ ಲಭ್ಯವಾಗುತ್ತೆ ಸರ್. ಹೌದು ಸರ್ ಹೌದು ಸರ್ ಧನ್ಯವಾದಗಳು. ಮತ್ತೆ ಉಳಿದು ಯಾವ ಬೆಳೆಗಳಿಗೆ ಸಹಾಯಧನ ಏನಾದರೂ ಉಂಟಾ ಸರ್? ಈಗ ಸರ್ ನಮಸ್ತೆ ಹೇಳಿ. ಹಲೋ ಹಾ ಹೆಸರು ಹೇಳಿ ಸರ್ ಎಲ್ಲಿಂದ? ಬೆಂಗಳೂರಿಬ್ರಿಗೂ ನಮಸ್ತೆ ಸರ್, ನಾನು ನಂಜುಗಡಿಯಿಂದ ಮಹೇಶ್ ನಾಯ್ಕ ಮಾತಾಡ್ತಿದ್ದೀನಿ. ಕೇಳಿ ಮಹೇಶ್ ಅವರು. ಬೆಂಗಳೂರು ಆಕಾಶವಾಣಿ ಒಂದೇ ಒಂದು ಪ್ರಶ್ನೆ. ಹಾ ಕೇಳಿ. ಮತ್ತು ಹೃದಯ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ, ದಯವಿಟ್ಟು ಅತಿ ಶೀಘ್ರದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರನ್ನ ಕರೆಸಿ ಒಂದು ಫೋನ್ ಇನ್ ಕಾರ್ಯಕ್ರಮ ಮಾಡ್ಕೊಡಿ ಸರ್. ಮಾಡ್ತಾರೆ ಅದನ್ನ ಮಾಡ್ತಾರೆ, ಅದು ಇದು ಅವರ ವೈದ್ಯರ ಕಾರ್ಯಕ್ರಮ ವಿಶೇಷ ಇರುತ್ತೆ. ತುಂಬಾ ದಿನ ಆಗಿದೆ ಸರ್, ದಯವಿಟ್ಟು ಮಾಡ್ಕೊಡಿ. ಅಲ್ಲಿ ಮಾಡ್ತಾರೆ. ಈಗ ಕೃಷಿ ರಂಗಕ್ಕೆ ಸಂಬಂಧಪಟ್ಟ ಯಾವ್ದೋ ಪ್ರಶ್ನೆ ಆದ್ರೆ ಕೇಳಿ. ಕೃಷಿ ಇಲಾಖೆ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಒಂಚೂರು ಬದಲಾವಣೆ ಇರಲಿ ನೆಕ್ಸ್ಟ್ ವಾರ ಒಂದು ಆರೋಗ್ಯ ಇಲಾಖೆ ಮಾಡಿ ಸರ್. ಇಲ್ಲ ಆರೋಗ್ಯ ಇಲಾಖೆಗೆ ಅದು ದಿನನಿತ್ಯ ಕಾರ್ಯಕ್ರಮದಲ್ಲಿ ಕರೆಸಿ ಮಾಡ್ತಾರೆ. ತಮ್ಮ ಒಂದು ಬೇಡಿಕೆಗೆ ಅಭಿನಂದನೆಗಳು. ನಮಸ್ಕಾರ, ಮುಂದಿನ ಕರೆ ನೋಡೋಣ. ಹಲೋ ಹಲೋ ಕೃಷಿ ರಂಗ ಸರ್ ನಮಸ್ಕಾರ. ನಮಸ್ತೆ, ಹೆಸರು ಹೇಳ್ತಾರೆ ಎಲ್ಲಿಂದ? ಬೆಳಗಾಂ ಜಿಲ್ಲೆ ಹದಿನೈದು ತಾಲೂಕು ಕೊಟ್ಟಲ್ಗಿಯಿಂದ ಮಲ್ಲಿಕಾರ್ಜುನ್ ದೊಡ್ಡಲಿಂಗಪ್ಪ ಅಂತ ಮಾತಾಡ್ತಾರೆ. ಕೇಳಿ ದೊಡ್ಡಲಿಂಗಪ್ಪ ಅವರು. ಸರ್ ಇವಾಗ ಹೋದ ವರ್ಷ ಪ್ರಧಾನಿ ಮೋದಿ ಅವರು ಕೆಲವೊಂದು 100-10 ತಳಿಗಳನ್ನ ಹೆಚ್ಚಾಗಿ ಇಳುವರಿ ಬೀಳುವಂತ ಬಿಡುಗಡೆ ಮಾಡಿದ್ರಲ್ಲ ಸರ್. ಹೌದು, ಅದು ಇನ್ನೂ ಮಾರ್ಕೆಟ್ಗೆ ಬಂದಿಲ್ಲ ಸರ್. ಏನ್ ಬಂದೈತೆ ಹೇಳ್ತಾರೆ? ಯಾವ ಬೆಳೆನಲ್ಲಿ ಕೇಳ್ತಾ ಇದ್ದೀರಾ ತಾವು ಮಲ್ಲಿಕಾರ್ಜುನ್ ಸರ್? ಯಾವ ಬೆಳೆ ಯಾವ ತಳಿಗಳಿದೆ? ಅಲ್ಲಲ್ಲ, ಅದು ಯಾವ್ದು, ಭತ್ತನ ಗೋಧಿನ ಯಾವ್ದು ಬೆಳೆ ಅಂದ್ರೆ? ಇವೆಲ್ಲ ತೊಗರಿ ಕಡಲೆ ಭತ್ತ ಎಲ್ಲಾನು 100-10 ಬೆಳೆಗಳಿಗೆ ಹೆಚ್ಚಿನ ಇಳುವರಿ ಬೀಳುವಂತ ಹೌದು ಬಿಡುಗಡೆ ಮಾಡಿದಾರಲ್ಲ. ಹೌದು ಹೌದು, ಅವು ಇವಾಗಲೇ ಮಾರ್ಕೆಟ್ಗೆ ಬಂದಿದ್ದಾವ, ಇನ್ನೂ ಬರುವುದಿಲ್ಲ ಸರ್. ಸರ್ ಈಗ ನಮ್ಮ ಸದ್ಯದ ಕರ್ನಾಟಕ ರಾಜ್ಯಕ್ಕೆ ಸೀಮಿತವಾಗಿ ಮಾತಾಡೋದಂದ್ರೆ ಈಗ ಹಲವಾರು ತಳಿಗಳು ಹೊಸ ಹೊಸ ತಳಿಗಳು ಬಂದಿದ್ದಾವೆ, ಅವು ಕೂಡ ಕೃಷಿ ವಿಶ್ವವಿದ್ಯಾನಿಲಯಗಳು ಅಭಿವೃದ್ಧಿಪಡಿಸಿರುವಂತಹ ತಳಿಗಳಾಗಿರ್ತವೆ. ನಮ್ಮ ಅವರು ನಮ್ಮ ವಿಶ್ವವಿದ್ಯಾಲಯಗಳು ಬಿಡುಗಡೆ ಮಾಡಿದ ಬೆಳೆನೆ ಅವ್ರು ಬಿಡುಗಡೆ ಮಾಡಿರ್ತಾರೆ. ಹೌದು ಸರ್, ಅದನ್ನು ಕೆಲವು ಕೆಲವು ಬೆಳೆಗಳು ಹೆಚ್ಚಿನ ಇಳುವರಿ ಅಂತ ಹೇಳಿ ನಾವು ಹಿಂಗಲ್ಲ. ಹೌದು ಹೌದು ಹೌದು ಸರ್, ಆ ತರದ ಬೆಳೆಗಳನ್ನ ನಾವು ಕೂಡ ಈ ಕೃಷಿ ವಿಶ್ವವಿದ್ಯಾನಿಲಯಗಳನ್ನು ಬಿಡುಗಡೆಗೊಳಿಸಿದಂತ ಬೆಳೆ ಅಥವಾ ತಳಿಗಳಿದಾವಲ್ಲ ಅವುಗಳನ್ನ ಬೀಜ ಮಾಡಿ ರೈತರು ಕೊಡ್ತಾ ಈಗ ಕೊಡುವಂತ ಕಾರ್ಯಕ್ರಮ ಇದೆ ಸರ್, ಮಾಡ್ತಾ ಇದೀವಿ ಸರ್. ಇವಾಗ ರೈತರು ಸಂರಕ್ಷಣೆ ಮಾಡಿದ್ದು ಬೀಜಗಳು ಮತ್ತು ನೀರು ತರಿಸುವ ಬೀಜಗಳಿಗೆ ಏನಾದ್ರೂ ಇಳುವರಿ ಹೆಚ್ಚು ಕಮ್ಮಿ ಆಗುತ್ತಾ ಸರ್? ಅದು ಇಲ್ಲ, ಅದು ಈಗ ಯಾವುದೇ ಒಂದು ಪ್ರಮಾಣಿತ ಬೆಳೆಗಳಲ್ಲಿ ಅದು ಏಕದಳ ಧಾನ್ಯಗಳಿರ್ಬೋದು, ಈ ಅಂದ್ರೆ ಸೆಲ್ಫ್ ಪಾಲಿನೇಟೆಡ್ ಕ್ರಾಪ್ ಅಂತ ಹೇಳ್ತೀವಿ, ಅಂತ ಬೆಳೆಗಳಲ್ಲಿ ಯಾವುದೇ ತರಹದ ಇಳುವರಿನಲ್ಲಿ ವ್ಯತ್ಯಾಸ ಆಗುದಿಲ್ಲ. ಈಗ ನಾವು ಒಂದು ಸಾರಿ ನಮ್ಮ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ನೀವು ಇವ ಭತ್ತ ಇರಬಹುದು ಅಥವಾ ರಾಗಿ ಇರಬಹುದು ತೊಗರಿ ಇರಬಹುದು ಯಾವ್ದೋ ಒಂದು ತಗೊಂಡು ಹೋಗ್ತೀರಾ ಅಂತ ಇಟ್ಕೊಳ್ಳಿ, ಸರ್ಟಿಫೈಡ್ ಪ್ರಮಾಣಿತ ಬಿತ್ತನೆ ಬೀಜಗಳನ್ನು, ಆ ಒಂದು ಬೆಳೆನಲ್ಲಿ ಬಂದಂತ ಉತ್ಪನ್ನವನ್ನ ಅಥವಾ ಸೀಡ್ಸ್ ಅನ್ನ ಮತ್ತೆ 3 ಹಂಗಾಮುಗಳಿಗೂ ಕೂಡ ತಾವು ಬಳಕೆ ಮಾಡಬಹುದು, ಮರುಬಳಕೆ ಮಾಡಬಹುದು, ಯಾವುದೇ ತರಹ ಇಳುವರಿ ವ್ಯತ್ಯಾಸ ಆಗುದಿಲ್ಲ. ಸರಿ ಸರ್, ಇವಾಗ ಕಡಲೆ ಒಣ ಮಳೆ ಆತರದ ಬೆಳೆ ಕಡಲೆಗೆ ಯಾವ್ದು ಚೆನ್ನಾಗಿರುತ್ತೆ ಸರ್? ಯಾವ ತಳಿ ಚೆನ್ನಾಗಿ ಬರುತ್ತೆ ನಿಮ್ ಬಗ್ಗೆ ಮಟ್ಟಿಗೆ? ಕಡಲೆನಲ್ಲಿ ಈಗ ಜಜಿಲವೇನು ಇದೆ ಸರಿ, ಜಾಕಿ ಜಜಿಲವೇನು ಈಗ ಅವುಗಳನ್ನ ಬೆಳೆಯಲು ಪ್ರಮುಖವಾದ ಬೆಳೆಗಳು ನಮ್ಮ. ಸರಿ ಸರ್, ಥ್ಯಾಂಕ್ ಯು ಸರ್, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ, ಮುಂದಿನ ಕರೆಯನ್ನು ನೋಡೋಣ. ಹೆಸರು ಹೇಳಿ ಸರ್ ಎಲ್ಲಿಂದ? ಹಲೋ ನಮಸ್ತೆ. ನಮಸ್ತೆ ಮೇಡಮ್, ಹೆಸರು ಹೇಳಿ ಎಲ್ಲಿಂದ? ನಾನು ಜಯಂತಿ ಅಂತ ಮಡಿಕೇರಿಯಿಂದ ಹೊರಗಿನಿಂದ. ಸರಿ, ಬೆಳೆ ಸಮೀಕ್ಷೆ ಮಾಡೋದು ಜಿಪಿಎಸ್ ಹಾಕಿ ಮಾಡ್ತಾರೆ ಇಲ್ಲ ಇಲ್ವಾ? ಕಾಫಿ ತೋಟ ಕರಿಮೆಣಸಿದ್ರು ಸಹ ಬೆಳೆ ಸಮೀಕ್ಷೆಯಲ್ಲಿ ಭತ್ತದ ಚಿತ್ರ ಬರ್ತಾ ಇದೆ. ನಮ್ದು ಕಾರ್ಯಕ್ರಮ ಮೊನ್ನೆ ಮಾಡಿದ್ರಲ್ರಮ್ಮ ಇದ್ರ ಸಲುವಾಗಿ? ಇಲ್ಲ, ಇವತ್ತು ಮಾಡ್ತೇನೆ, ನಾನು ಮೊನ್ನೆ ತುಂಬಾ ಟ್ರೈ ಮಾಡಿ ಸಿಕ್ಲಿಲ್ಲ ಸರ್. ಅಲ್ಲ, ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇವೆ, ಬೇರೆಯವರು ಅದೇ ಪ್ರಶ್ನೆಯನ್ನು ಕೇಳಿರ್ತಾರಲ್ಲ. ಸರ್, ನಾನು ಬ್ಯಾಂಗ್ಳೂರ್ಲಿ ಅಲ್ಲ, ನಿಮ್ಮ ಆಫೀಸ್ ಇರೋದು, ಅಲ್ಲಿ ಬಂದ್ರೆ ಎನ್ಕ್ವೈರ್ ಮಾಡ್ಬೋದಾ? ಅಲ್ಲ, ಇದು ಸಹಾಯವಾಣಿ ನಮ್ದು ಆಕಾಶವಾಣಿಯಲ್ಲಿ ಆಗಲ್ಲ, ಕೃಷಿ ಜಯಂತಿ ಮೇಡಮ್ ಅವರಿಗೆ ತಾವು ತಮ್ಮ ಒಂದು ಬೆಳೆ ಸಮೀಕ್ಷೆ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ಕೃಷಿ ಇಲಾಖೆ ಒಂದು ಸಂಪರ್ಕ ಮಾಡಬಹುದು. ನಮ್ಮ ಮಡಿಕೇರಿನಲ್ಲಿ ಇರುವಂತ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಅಥವಾ ತಮ್ಮ ಸರಿ ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ ಮೇಡಮ್, ಅದು ಇಲ್ಲ ಆತರ ಮಾಡೋದಿಲ್ಲ, ಎಲ್ಲ ಒಂದು ಸಹಕಾರ ತಮಗೆ ಕೊಡ್ತಾರೆ ಮತ್ತೆ ಮಾಹಿತಿ ಇರುತ್ತೆ. ಈ ಬೆಳೆ ಸಮೀಕ್ಷೆ ಸಂಪೂರ್ಣವಾಗಿ ಕೃಷಿ ಇಲಾಖೆ ಮತ್ತೆ ನಮ್ಮ ಒಂದು ಕಂದಾಯ ಇಲಾಖೆ. ಈಗ ಈಗ ಮುಂಗಾರದ ಯಾವಾಗ ಆಗ್ತಾ ಇದೆ ಸರ್? ಮುಂಗಾರದ್ದು ಅದು ಅದೇ ನಾನು ಜಯಂತಿ ಮೇಡಮ್ ಆಗ್ದ ತಮ್ಗೆ ಹೇಳ್ದಾಗ ಆಗ್ಲಿ. ಉತ್ತರ ಹೇಳಿ ಸರ್. ಅದೇ ಈಗ ಜಯಂತಿ ಮೇಡಮ್ ಕೇಳಿದಾಗ ಅದನ್ನು ಆ ಒಂದು ಮಾಹಿತಿನ ಅವ್ರ ಹತ್ತಿರ ನಮ್ಮ ಸಂಪರ್ಕ ಕೇಂದ್ರ ಪಡ್ಕೊಳ್ಳೋದು ಸೂಕ್ತ ಆಗುತ್ತದೆ ಸರ್. ಮತ್ತೆ ಎಲ್ಲಿ ಸಿಗಬಹುದು ಅವರಿಗೆ ಮಾಹಿತಿ? ಅದೇ ನಮ್ಮ ತಂದೆ ಈಗ ಕಂದಾಯ ಇಲಾಖೆ ಒಂದು ರೈತ ಸಂಪರ್ಕ ಕೇಂದ್ರ ರೈತ ಸಂಪರ್ಕ ಕೇಂದ್ರಗಳಲ್ಲಿ ನಮಗೆ ಮತ್ತೆ ನಮ್ಮ ವಿಲೇಜ್ ಅಕೌಂಟೆಂಟ್ಗಳ ಹತ್ರ ಅದನ್ನ ಪಡ್ಕೊಳ್ಳೋಕೆ ಸಾಧ್ಯತೆ ಇರುತ್ತೆ. ಅಥವಾ ಈಗ ಕೃಷಿ ವಿಜ್ಞಾನ ಕೇಂದ್ರ ಇರುತ್ತೆ, ಕೃಷಿ ವಿಶ್ವವಿದ್ಯಾಲಯಗಳ ಪ್ರಾಧ್ಯಾಪಕರು ಅವರು ಅವರುಗಳ ಬೆಳೆ ಸಮೀಕ್ಷೆ ಅದು ಅವ್ರಿಗೆ ಸಂಬಂಧಪಡುವುದಿಲ್ಲ ಸರ್. ಆದ ಕಾರಣ ಬೆಳೆ ಸಮೀಕ್ಷೆ ಮಾಹಿತಿ ಬೆಳೆ ಸಮೀಕ್ಷೆ ಅದೇ ಅದೇ ಬೆಳೆ ಸಮೀಕ್ಷೆ ಅಂದ್ರೆ ಅದೇ ನಮ್ದು ಮೊನ್ನೆ ಅವರು ಕಾಲ್ ಮಾಡಿದ್ರಂತೆ, ಅದು ನಮ್ದು ಬಹಳ ಜನ ಕರೆ ಮಾಡಿದ್ರು. ಅವರಿಗೆ ಸೂಕ್ತ ಮಾಹಿತಿ ಬೇಕಂದ್ರೆ ಏನ್ ಮಾಡ್ಬೇಕು ಸರ್? ಅದೇ ನಮ್ಮ ಹತ್ತಿರ ಸರ್ ರೈತ ಸಂಪರ್ಕ ಕೇಂದ್ರಗಳನ್ನು ಭೇಟಿ ಮಾಡೋದು. ಮೇಡಮ್ ತಮಗೆ ಧನ್ಯವಾದಗಳು, ಮುಂದಿನ ಕರೆಯನ್ನು ನೋಡೋಣ. ಹೆಸರು ಹೇಳಿ ಸರ್ ಎಲ್ಲಿಂದ? ಸರ್ ನಮಸ್ತೆ. ನಮಸ್ಕಾರ. ಹಾಸನಿಂದ ಸರ್ ನಾನು ಮಾತಾಡ್ತಿರೋದು. ಸರ್ ಈಗ ಕಿಸಾನ್ ಕ್ರೆಡಿಟ್ ಕಿಸಾನ್ ಆಗ್ರೋ ಸೆಂಟರ್ ಇದೆಯಲ್ಲ ಸರ್, ಕಿಸಾನ್ ಕಾಲ್ ಸೆಂಟರ್ ಅಲ್ಲ ಸರ್, ಕಿಸಾನ್ ಬೀಜಗಳನ್ನ ಮಾರಾಟ ಮಾಡೋ ರೈತ ಸಂಪರ್ಕ ಕೇಂದ್ರ ಅಂತ ಹೇಳ್ತೀವಿ ಮೇಡಮ್, ಹೇಳಿ ಮೇಡಮ್. ಸರ್ ಅಲ್ಲಿ ಹೋಗಿ ನಾವು ಮೆಕ್ಕೆಜೋಳ ತಗೊಂಡ್ಬಂದ್ವಿ ಬೀಜನ. ಅದು ಈ ಸರಿ ಹಾಸನದಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ, ಅದ್ರ ಬಗ್ಗೆ ಈಗ ಆಲ್ರೆಡಿ ಇಲಾಖೆಯು ಕ್ರಮ ವಹಿಸಿರ್ತದೆ. ಮತ್ತೆ ತಾವು ಇನ್ನು ತಮಗೆ ಸಂಪೂರ್ಣ ಮಾಹಿತಿ ಬೇಕು ಅಂದ್ರೆ ರೈತ ಸಂಪರ್ಕ ಕೇಂದ್ರಗಳನ್ನ ಮತ್ತೆ ಅಲ್ಲಿ ನಮ್ಮ ಸಹಾಯಕ ಕೃಷಿ ನಿರ್ದೇಶಕ ಕಚೇರಿಯನ್ನ ಸಂಪರ್ಕಿಸೋದು. ಇನ್ನೊಂದು ಡೌಟ್ ಸರ್ ಏನಂದ್ರೆ, ಹೇಳಿ ಮೇಡಮ್. ಅವ್ರ ಹತ್ರ ಕೊಂಡ್ಕೊಳ್ಳುವಾಗ ನಮ್ ಕಲ್ಲಿ ಸಹಿ ಮಾಡಿಸ್ಕೊತಾರೆ, ಬೀಜದಲ್ಲಿ ಏನೇ ಕೊರತೆ ಬಂದ್ರೆ ಅದಕ್ಕೆ ನೀವೇ ಜವಾಬ್ದಾರರು ಅಂತ. ಈ ತರ ಕೊಟ್ಬಿಟ್ರೆ ರೈತರು ಎಲ್ಲಿ ಹೋಗ್ಬೇಕು ಸರ್? ಅದು ಏನಿಂದ ಸಮಸ್ಯೆ ಆಗಿದೆ ಅನ್ನೋದಕ್ಕೆ ಪರಿಶೀಲನೆ ಮಾಡೋದಕ್ಕೆ ಎಲ್ಲ ಈಗ ಆಲ್ರೆಡಿ ಕ್ರಮ ಆಗಿರ್ತದೆ ಮೇಡಮ್. ಆದ ಕಾರಣ ಈಗ ನಾವು ಇದು ಯಾವ್ದು ಏನ್ ತಪ್ಪಿಂದ ಆಗಿದೆ ಅಥವಾ ಸ್ವಲ್ಪ ಮಾಡ್ಬಿಟ್ರೆ ರೈತರಿಗೆ ಆಗುತ್ತ ಸರ್? ವರ್ಷಕ್ ಬೆಳ್ಕೊಳ್ಳೋದು ಅವ್ರ ಒಂದೇ ಬೆಲೆ. ಇಲ್ಲ ಮೇಡಮ್ ಅದ್ರ ಬಗ್ಗೆ ಅದು ಇಲ್ಲ ಸರ್, ಈ ತರ ಉದಾಸೀನ ಮಾಡ್ಲೇಬಾರ್ದು ಸರ್. ರೈತರು ಭೂಮಿ ನಂಬಿರ್ತಾರೆ, ಅಧಿಕಾರಿಗಳೆಲ್ಲ ನೀವು ನಂಬಿರೋದು ರೈತರನ್ನೇ. ಸತ್ಯ ಸತ್ಯ ಮೇಡಮ್, ಖಂಡಿತ ಮಾಡಬಾರ್ದು. ತುಂಬಾ ಜವಾಬ್ದಾರಿಯಾಗಿ ಸರ್ ಬೀಜ ಬಿತ್ತನೆ ಕೊಡ್ಬೇಕು. ಒಂದ್ ಚಾಪೆ ಆಗ್ಲ ಭೂಮಿ ಇದ್ರೂ ರೈತನಿಗೆ ಮುಖ್ಯ ಅದು. ನೀವ್ ಅಲ್ಲಿ ಕೊಡುವಾಗ್ಲೂ ತುಂಬಾ ಜವಾಬ್ದಾರಿಯಿಂದ ಕೊಡ್ಬೇಕು. ಈಗ ಏನೋ ಆಗಿದೆ ಅಂತಂದ್ಬಿಟ್ರೆ ಇವಾಗ ರೈತರು ಎಲ್ಲಿ ಹೋಗ್ಬೇಕು? ವರ್ಷಕ್ಕೊಂದ್ ಬೆಳೆ ಬೆಳ್ಕೊಂಡ್ ಬಡತನದಲ್ಲಿ ಇರ್ತಾರಲ್ವಾ ಅವರು? ಖಂಡಿತ ಖಂಡಿತ ಈ ತರ ಹೇಳ್ಬಾರ್ದು ಸರ್. ಎಲ್ಲೇ ಕೊಡುವಾಗ್ಲೂ ರೈತರಿಗೆ ಇದು ಒಳ್ಳೆ ಬಿತ್ತನೆ ಬೀಜ ಅಂತ ನಂಬಿಕೆ ಇಟ್ಕೊಡ್ಬೇಕು. ಈಗ ರೈತರು ಸಹಿ ಬೆಲೆ ಹಾಕಿಸ್ಕೋತಾರೆ, ಇದಕ್ ನೀವೇ ಜವಾಬ್ದಾರು ಸರಿ ಇಲ್ಲ ಅಂತಂದ್ರೆ ಅಂತ. ಮತ್ ರೈತರು ಬೆಳ್ಕೊಡೋದೇನಕ್ ಮತ್ತೆ? ಮೇಡಮ್ ಇಲ್ಲಿ ಪ್ರಮುಖವಾಗಿ ನಮ್ಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಕೊಡುವಂತದ್ದು ಏಕದಳ ಧಾನ್ಯ, ಭತ್ತ, ರಾಗಿ, ಸಜ್ಜೆ, ನವಣೆ ಈ ತರದ್ದು ಕೊಡ್ಬೇಕಲ್ವಾ ನೀವು? ನಾವು ಅದನ್ನ ಬೀಜೋತ್ಪಾದನೆ ಮಾಡುದಿಲ್ಲ ಮೇಡಮ್. ಮೇಡಮ್ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ಸಮಯ ಮುಗಿತಾ ಇದೆ. ಅದೇ ಸರ್ ಇಂಪಾರ್ಟೆಂಟ್ ವಿಷಯ ಮಾತಾಡುವಾಗ್ಲೇ ಆಗಲ್ಲ ಅಂತೀರಾ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಕೇಳುಗರೆ, ಇದಾಗಿತ್ತು ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಪ್ರಧಾನ ವ್ಯವಸ್ಥಾಪಕರು ಮಾರುಕಟ್ಟೆ ವಿಭಾಗದ ರಾಮಕೃಷ್ಣ ಕೆಎಸ್ಆರ್ ಅವರು. ರಾಮಕೃಷ್ಣ ಕೆಎಸ್ಆರ್ ಅವರಿಗೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರು ವತಿಯಿಂದ ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು. ಅದರಿಂದ ಹಾಗೆ ಇವತ್ತಿನ ನಮ್ಮ ಕಾರ್ಯಕ್ರಮ ಕೇಳಿದ ಮತ್ತು ಕರೆ ಮಾಡಿದ ಎಲ್ಲ ರೈತರಿಗೂ ಕೂಡ ಧನ್ಯವಾದವನ್ನು ಹೇಳುತ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಹಲೋ ಕೃಷಿ ರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ. ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲಾ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ

ಕದಮಾನಿ